ಸೇಂಟ್ ಆಗಸ್ಟೀನ್, ಉತ್ತರ ಆಫ್ರಿಕಾದ ಹಿಪ್ಪೋ ರೀಜಿಯಸ್ನ ಕ್ರೈಸ್ತ ಮತಾಧಿಪತಿ. ತನ್ನ ವಿಶಿಷ್ಟ ಲೇಖನಗಳಿಂದಾಗಿ ಲ್ಯಾಟಿನ್ ಚರ್ಚ್ನ ಬಹುಮುಖ್ಯ ಧರ್ಮಾಧಿಪತಿಗಳಲ್ಲಿ ಪರಿಗಣಿತನಾದವನು. ಸಮಕಾಲೀನ ಜರೋಮ್ನ ಪ್ರಕಾರ ಆಗಸ್ಟೀನ್ ಪ್ರಾಚೀನ ಮತವನ್ನು ಪುನರುಜ್ಜೀವನಗೊಳಿಸಿದಾತ. ಶ್ರೀಮದಾಚಾರ್ಯರ ಅವತಾರಕ್ಕಿಂತ ಸುಮಾರು 800 ವರ್ಷ ಮೊದಲು ಸೇಂಟ್ ಆಗಸ್ಟೀನ್ ಇದ್ದನು. ರೋಮನ್ರ ರಾಜ್ಯವಾದ ಆಫ್ರಿಕಾದ ಉತ್ತರ ಭಾಗದಲ್ಲಿರುವ ಥಗಾಸ್ಟ್ ಎನ್ನುವುದು ಈತನ ಜನ್ಮಸ್ಥಾನ. ಇದು ಇಂದಿನ ಅಲ್ಜೀರಿಯಾದಲ್ಲಿ ಇದೆ. ತಂದೆ ಕ್ರಿಸ್ತನನ್ನು ದೇವರು ಎಂದು ಒಪ್ಪದವ, ಪೇಗನ್. ತಾಯಿ ಕ್ರೈಸ್ತ ಮತದಲ್ಲಿ ಅತ್ಯಂತ ನಿಷ್ಠಾವಂತೆ. ಯೌವನದಲ್ಲಿ ವಾಕ್ಚಾತುರ್ಯಶಾಸ್ತ್ರವನ್ನು ಕಲಿತ ಆಗಸ್ಟೀನ್ ಅದನ್ನೇ ಅಧ್ಯಾಪನ ಮಾಡುತ್ತಿದ್ದ. ಆಗಸ್ಟೀನ್ ಪ್ರಾರಂಭಿಕ ಹಂತದಲ್ಲಿ ಮೆನಖೀಸಂ ಎಂಬ ಮತವನ್ನು ಅನುಸರಿಸುತ್ತಿದ್ದ. ಈ ಮತವು ಜಗತ್ತನ್ನು ಪರಮ ಕರುಣಾಳುವಾದ ಒಬ್ಬ ಹಾಗೂ ಪರಮ ಕ್ರೂರಿಯಾದ ಮತ್ತೊಬ್ಬ ಸಮರಾಗಿ ಆಳುತ್ತಾರೆ ಎಂದು ಹೇಳುತ್ತದೆ. ಇದು ರುಚಿಸದ ಆಗಸ್ಟೀನ್ಗೆ ಮುಂದೆ ಪ್ಲಾಟೋವಿನ ಅನುಯಾಯಿಗಳು ಹಿಡಿಸಿದರು. ನಂತರ ಇಟಲಿಯ ಮಿಲಾನ್ಗೆ ಸೇರಿದ ಆಂಬ್ರೋಸ್ ಎನ್ನುವಾತನ ಪ್ರಭಾವದಿಂದ ಕ್ರೈಸ್ತ ಮತಕ್ಕೆ ಆಕರ್ಷಿತನಾಗಿ ಮತಾಂತರಗೊಂಡನು. ಅಧ್ಯಾಪನ ವೃತ್ತಿಯನ್ನು ತೊರೆದು ಕ್ರೈಸ್ತರಿಗೆ ಗುರುವಾದನು. ಕ್ರೈಸ್ತ ಮತದ ತತ್ವಶಾಸ್ತ್ರಕ್ಕಾಗಿ ತನ್ನ ಜೀವನವನ್ನು ಸಮರ್ಪಿಸಿಕೊಂಡನು. ಆನ್ ಫ್ರೀ ಚಾಯ್ಸ್ ಆಫ್ ದ ವಿಲ್, ಕನ್ಫೆಷನ್ಸ್, ಸಿಟಿ ಆಫ್ ಗಾಡ್ ಇವನ ಪ್ರಮುಖ ಕೃತಿಗಳು. ದೇವರು ಸರ್ವಸಮರ್ಥ ಹಾಗೂ ಪರಮ ಕರುಣಾಳು ಆಗಿದ್ದರೆ ಜಗತ್ತಿನಲ್ಲಿ ಅನ್ಯಾಯ, ದುಃಖ ಮೊದಲಾದವುಗಳು ಏಕಿವೆ ಎನ್ನುವುದು ಕ್ರೈಸ್ತ, ಯಹೂದಿ ಹಾಗೂ ಮಹಮ್ಮದಿಯ ಮತಗಳಿಗೆ ಮುಖ್ಯವಾದ ಸಮಸ್ಯೆ. ಈ ಮತಗಳ ವಿರೋಧಿಗಳು ಅನ್ಯಾಯ ಮೊದಲಾದವುಗಳಿರುವುದರಿಂದ ಪರಮ ಕರುಣಾಳು ಹಾಗೂ ಸರ್ವಶಕ್ತನಾದ ದೇವರು ಇಲ್ಲ ಎಂದು ವಾದಿಸುತ್ತಾರೆ. ಈ ಸಮಸ್ಯೆಗೆ ಉತ್ತರಿಸಲು ಆಗಸ್ಟೀನ್ 3 ರೀತಿಯಲ್ಲಿ ಪ್ರಯತ್ನಿಸುತ್ತಾನೆ. ಮೊದಲನೆಯ ರೀತಿ, ದೇವರು ಎಲ್ಲವನ್ನು ಸೃಷ್ಟಿಸಿದ್ದಾನೆ ಎನ್ನುವುದು ಸತ್ಯವಾದರೂ ಅನ್ಯಾಯಾದಿಗಳ ಜನಕ ಅವನಲ್ಲ. ಬೆಳಕಿಲ್ಲದಿರುವಲ್ಲಿ ಕತ್ತಲಿರುವಂತೆ ಅನ್ಯಾಯ, ದುಃಖ, ಕ್ರೌರ್ಯ, ರೋಗ ಮುಂತಾದವುಗಳು ನ್ಯಾಯ, ಸುಖ, ಕಾರುಣ್ಯ, ಆರೋಗ್ಯ ಇಲ್ಲದಿರುವಲ್ಲಿ ಸಹಜವಾಗಿ ಇರುತ್ತವೆ. ಅಭಾವರೂಪವಾದ ಇವುಗಳಿಗೆ ಜನಕ ಬೇಕಿಲ್ಲ. ಆಗಸ್ಟೀನ್ನ ಈ ರೀತಿಯಾದ ವಿಚಾರ ಸರಣಿಗಳು ಪ್ಲಾಟೋ ಹಾಗೂ ಅವನ ಅನುಯಾಯಿಗಳಿಂದ ಪ್ರಭಾವಿತವಾದವುಗಳು. ಎರಡನೆಯ ಉತ್ತರ, ಕ್ರೌರ್ಯಾದಿಗಳು ಅಭಾವರೂಪವಾದರೂ ದೇವರು ಈ ಅಭಾವಗಳನ್ನು ಇರಲು ಏಕೆ ಬಿಟ್ಟನು ಎನ್ನುವ ಸಮಸ್ಯೆ ಉಳಿಯುತ್ತದೆ. ಇದಕ್ಕೆ ಆಗಸ್ಟೀನ್ನ ಉತ್ತರವು ಮನುಷ್ಯರು ತರ್ಕಸಮರ್ಥರು ಎನ್ನುವುದರ ಸುತ್ತ ಇದೆ. ದೇವರು ತರ್ಕಸಮರ್ಥ ಮನುಷ್ಯರನ್ನು ಸೃಜಿಸಬೇಕಾದರೆ ಅವರಿಗೆ ಸ್ವೇಚ್ಛಾನುಸಾರಿ ಪ್ರವೃತ್ತಿಯ ಸಾಮರ್ಥ್ಯವನ್ನು ಕೊಡಲೇಬೇಕು. ತರ್ಕಸಮರ್ಥರಾದವರು ಸರಿತಪ್ಪುಗಳನ್ನು ಪರಾಮರ್ಶಿಸುವುದೂ ಅವಶ್ಯಕ. ಅವರ ತರ್ಕಾನುಸಾರವಾಗಿ ಸರಿತಪ್ಪುಗಳನ್ನು ಆರಿಸುವ ಶಕ್ತಿ ಇಲ್ಲದಿದ್ದರೆ ಆ ತರ್ಕ ನಿಷ್ಪ್ರಯೋಜಕ. ಈ ಕಾರಣದಿಂದಲೇ ದೇವರು ಆದಿಮನುಜರಾದ ಆಡಮ್ ಮತ್ತು ಈವ್ರನ್ನು ಸೃಜಿಸಿದಾಗ ಅವರಿಗೆ ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಆರಿಸಿಕೊಳ್ಳಲು ಮುಕ್ತ ಅವಕಾಶವಿತ್ತನು. ದೇವರು ಜ್ಞಾನದ ವೃಕ್ಷದಿಂದ ಹಣ್ಣನ್ನು ತಿನ್ನದಿರಿ ಎಂದು ಆಜ್ಞಾಪಿಸಿದರೂ ಆಡಮ್ ತನ್ನ ಸ್ವಇಚ್ಛೆಯಿಂದ ಅದನ್ನು ಪರಿಪಾಲಿಸಲಿಲ್ಲ. ಮೂರನೆಯ ಉತ್ತರ, ಕತ್ತಲಿರದೆ ಬೆಳಕಿನ ಮಹತ್ವ ತಿಳಿಯದು, ಅಧರ್ಮವಿಲ್ಲದೆ ಧರ್ಮದ ಮಹತ್ವ ತಿಳಿಯದು. ರೋಗ, ಆರೋಗ್ಯ, ಕ್ರೌರ್ಯ, ಕಾರುಣ್ಯ ಇತ್ಯಾದಿ ದ್ವಂದ್ವಗಳಿರುವುದರಿಂದಲೇ ನಮಗೆ ಜೀವನ ಆಸ್ವಾದನೆಗೆ ಬರುತ್ತದೆ. ದಿನನಿತ್ಯದಲ್ಲಿ ನಮಗೆ ರೋಗಾದಿಗಳು ಬಾಧಕವಾದರೂ ಒಟ್ಟಾರೆ ಜಗತ್ತನ್ನು ನೋಡಿದಾಗ ಸಂಗೀತದಲ್ಲಿ ಸ್ವರಗಳ ಏರಿಳಿತಗಳಿದ್ದಂತೆ ಇದು ಸೌಂದರ್ಯಕ್ಕೆ ಅವಶ್ಯಕ. ಆಗಸ್ಟೀನ್ನ ನಂತರ ಪ್ರಾಯಃ ಎಲ್ಲ ಕ್ರೈಸ್ತಮತೀಯರು ಆತನ ವಾದಗಳನ್ನೇ ಬಳಸಿದ್ದಾರೆ. ಆಗಸ್ಟೀನ್ನ ವಾದವನ್ನು ವಿರೋಧಿಸುವ ಡೇವಿಡ್ ಹ್ಯೂಮ್ ಮೊದಲಾದವರು ಆತನ ವಾದದ ದೌರ್ಬಲ್ಯಗಳನ್ನೇ ಕ್ರೈಸ್ತ ಮತದ ದೌರ್ಬಲ್ಯಗಳನ್ನಾಗಿ ತೋರಿಸಿದ್ದಾರೆ. ರೋಗವು ಭಾವರೂಪವಲ್ಲ, ಕೇವಲ ಆರೋಗ್ಯದ ಅಭಾವರೂಪ ಎನ್ನುವುದು ಶಬ್ದದಲ್ಲಿಯ ವ್ಯತ್ಯಾಸವೇ ಹೊರತು ವಸ್ತುಕೃತವಲ್ಲ. ರೋಗವನ್ನು ಅನುಭವಿಸುವವನಿಗೆ ದುಃಖವು ಸತ್ಯವೇ. ಭಾವಾಭಾವ ಚಿಂತೆ ಅಪ್ರಯೋಜಕ. ಅಲ್ಲದೆ ಪ್ರಾಕೃತಿಕ ವಿಕೋಪಗಳಾದ ಭೂಕಂಪ, ಬರಗಾಲ, ಚಂಡಮಾರುತ, ಉಲ್ಕಾಪಾತ ಮೊದಲಾದವುಗಳು ಏಕಾಗುತ್ತವೆ ಎನ್ನುವುದಕ್ಕೆ ಆಗಸ್ಟಿನ್ನಿಂದ ಉತ್ತರವಿಲ್ಲ. ದೇವರನ್ನು ನಂಬದವನಿಗೆ ಆಗಸ್ಟಿನ್ನ ಮಾತುಗಳು ಸರ್ವಸಮರ್ಥನಾದ ಪರಮ ಕರುಣಾಳುವಾದ ದೇವರ ಅಸ್ತಿತ್ವವನ್ನು ಸಾಧಿಸುವುದಿಲ್ಲ. ಆದರೆ ದೇವರನ್ನು ನಂಬುವವನಿಗೆ ಯಹೂದಿ, ಕ್ರೈಸ್ತ ಹಾಗೂ ಮಹಮ್ಮದಿಯರ ಮತಗಳ ಚೌಕಟ್ಟಿನಲ್ಲಿ ದುಃಖಾದಿಗಳ ಅಸ್ತಿತ್ವವು ಸರ್ವಸಮರ್ಥನಾದ ಪರಮ ಕರುಣಾಳುವಾದ ದೇವರ ಅಸ್ತಿತ್ವಕ್ಕೆ ವಿರೋಧಿಯಲ್ಲ ಎಂದು ಹೇಳುತ್ತದೆ.